ನಾನು ನೀನು ಎನ್ನದಿರೋ ಹೀನ ಮಾನವ, ನಾನು ನೀನು ಎನ್ನದಿರೋ ಹೀನ ಮಾನವ, ನಾನು ನೀನು ಎನ್ನದಿರೋ ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಿಲು, ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡಿಲು, ನಾನು ನೀನು ಎನ್ನದಿರೋ ಹೀನ ಮಾನವ, ನಾನು ನೀನು ಎನ್ನದಿರೋ ಹೀನ ಮಾನವ. ನಾನು ನೀನು ಎನ್ನದಿರೋ ಹೀನ ಮಾನವ,